ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗಂಗಾ, ಓಮು, ಮರಾಠೆ ಹಾಗೂ ಸಂಗಡಗರಿಂದ ಸಂಪ್ರದಾಯದ ಪದಗಳು. ರಾಧನ ಪೌ ಬಿಜೋಲಿ ದೂದಾತು ದೂದಾತು, ರಾಧನ ಪೌ ಬಿಜೋಲಿ ದೂದಾತ ದೂದಾತ, ರಾಧನ ಯಡ್ನಾಥೇಲಿ ತಂಬಕಾತು ತಂಬಕಾತು, ರಾಧನ ಯಡ್ನಾಥೇಲಿ ತಂಬಕಾತ ತಂಬಕಾತ, ಶ್ರೀಕೃಷ್ಣ ಚ ಹಾತಲಗಲೋಲೇ ರದಿ ಪಾಯಾತು ಶ್ರೀಕೃಷ್ಣ ಹಾತ ಲಾಗಲೋ ಲೇ ರದೆ ಪಾಯಾತ ಲೇ ರದೆ ಪಾಯಾತ, ರಾಧನ ಪೌ ಬಿಜೋಲಿನ ತಾಕಾತು ತಾಕಾತು, ರಾಧನ ಪೌ ಬಿಜೋಲಿ ತಾಕಾತ ತಾಕಾತ, ರಾಧನ ಚೈನ ತೇಲಿ ತಂಬಕಾತು ತಂಬಕಾತು, ರಾಧನ ಚೈನ ತೇಲಿ ತಂಬಕಾತ ತಂಬಕಾತ, ಶ್ರೀಕೃಷ್ಣ ಚ ಹಾತ ಲಗಲೋ ಲೇ ರದಿ ಪಾಯಾತ ಲೇ ರದಿ ಪಾಯಾತ, ಶ್ರೀಕೃಷ್ಣ ಲಗಲೋ ಲೇ ರದಿ ಪಾಯಾತ ಲೇ ರದಿ ಪಾಯಾತ, ರಾಧನ ಪೌ ಬಿಜೋಲಿನ ಲೋಣಿಯಾತ ಲೋಣಿಯಾತ, ರಾಧನ ಪೌ ಬಿಜೋಲಿ ಲೋಣಿಯಾತ ಲೋಣಿಯಾತ, ರಾಧನ ಪೊಟ್ಟೋ ತೇಲಿ ತಂಬಕಾತ ತಂಬಕಾತ, ರಾಧನ ಪೊಟ್ಟೋ ತೇಲ ತಂಬಕಾತ ತಂಬಕಾತ, ಶ್ರೀಕೃಷ್ಣ ಚ ಹಾತ ಲಗಲೋ ಲೇ ರದಿ ಕಂಬರಾತ ಲೇ ರದಿ ಕಂಬರಾತ, ಶ್ರೀಕೃಷ್ಣ ಹಾತ ಲಗಲೋ ಲೇ ರದಿ ಕಂಬರಾತ ಲೇ ರದಿ ಕಂಬರಾತ, ರಾಧನ ಪೌ ಬಿಜೋಲಿ ತೂಪಾತು ತೂಪಾತು, ರಾಧನ ಪೌ ಬಿಜೋಲಿ ತೂಪಾತ ತೂಪಾತ, ರಾಧನ ಕುಳಕ ತೇಲಿ ತಂಬಕಾತು ತಂಬಕಾತು, ರಾಧನ ಕುಳಕ ತೇಲಿ ತಂಬಕಾತ ತಂಬಕಾತ, ಶ್ರೀಕೃಷ್ಣ ಚ ಹಾತ ಲಗಲೋ ಲೇ ರದಿ ಕಾನಾತ ಲೇ ರದಿ ಕಾನಾತ, ಶ್ರೀಕೃಷ್ಣ ಹಾತ ಲಗಲೋ ಲೇ ರದಿ ಕಾನಾತ ಲೇ ರದಿ ಕಾನಾತ, ರಾಧನ ಪೌ ಬಿಜೋಲಿ ದೂದಾತ ದೂದಾತ, ರಾಧನ ಪೌ ಬಿಜೋಲಿ ದೂದಾತ ದೂದಾತ, ರಾಧನ ಯಡ್ನಾಥೇಲಿ ತಂಬಕಾತ ತಂಬಕಾತ, ರಾಧನ ಯಡ್ನಾಥೇಲಿ ತಂಬಕಾತ ತಂಬಕಾತ, ಶ್ರೀಕೃಷ್ಣ ಚ ಹಾತ ಲಗಲೋ ಲೇ ರದಿ ಪಾಯಾತ ಲೇ ರದಿ ಪಾಯಾತ, ಶ್ರೀಕೃಷ್ಣ ಹಾತ ಲಗಲೋ ಲೇ ರದಿ ಪಾಯಾತ ಲೇ ರದಿ ಪಾಯಾತ, ರಾಧನ ಪೌ ಬಿಜೋಲಿನ ತಾಕಾತ ತಾಕಾತ, ರಾಧನ ಪೌ ಬಿಜೋಲಿ ತಾಕಾತ ತಾಕಾತ, ರಾಧನ ಚೈನ ತೇಲಿ ತಂಬಕಾತ ತಂಬಕಾತ, ರಾಧನ ಚೈನ ತೇಲಿ ತಂಬಕಾತ ತಂಬಕಾತ, ಶ್ರೀಕೃಷ್ಣ ಚ ಹಾತ ಲಗಲೋ ಲೇ ರದಿ ಪಾಯಾತ ಲೇ ರದಿ ಪಾಯಾತ, ಶ್ರೀಕೃಷ್ಣ ಹಾತ ಲಗಲೋ ಲೇ ರದಿ ಪಾಯಾತ ಲೇ ರದಿ ಪಾಯಾತ, ರಾಧನ ಪೌ ಬಿಜೋಲಿನ ಲೋಣಿಯಾತ ಲೋಣಿಯಾತ, ರಾಧನ ಪೌ ಬಿಜೋಲಿ ಲೋಣಿಯಾತ ಲೋಣಿಯಾತ, ರಾಧನ ಪೊಟ್ಟೋ ತೇಲಿ ತಂಬಕಾತ ತಂಬಕಾತ, ರಾಧನ ಪೊಟ್ಟೋ ತೇಲ ತಂಬಕಾತ ತಂಬಕಾತ, ಶ್ರೀಕೃಷ್ಣ ಚ ಹಾತ ಲಗಲೋ ಲೇ ರದಿ ಕಂಬರಾತ ಲೇ ರದಿ ಕಂಬರಾತ, ಶ್ರೀಕೃಷ್ಣ ಹಾತ ಲಗಲೋ ಲೇ ರದಿ ಕಂಬರಾತ ಲೇ ರದಿ ಕಂಬರಾತ, ರಾಧನ ಪೌ ಬಿಜೋಲಿ ತೂಪಾತ ತೂಪಾತ, ರಾಧನ ಪೌ ಬಿಜೋಲಿ ತೂಪಾತ ತೂಪಾತ, ರಾಧನ ಕೂಡ ಕಥಾವಲಿ ತಂಬಕಾತು ತಂಬಕಾತು ರಾಜನ ಕುಡುಂಗಾತೇಲಿ ತಂಬಕಾತು ತಂಬಕಾತು ಶ್ರೀಕೃಷ್ಣ ಚಹಾತ ಲಗಲೋ ಲೇವ್ಗೆ ರತಿ ಕಾನಾತ್ ಲೇವ್ಗೆ ರತಿ ಕಾನಾತ್ ಶ್ರೀಕೃಷ್ಣ ಲಗಲೋ ಲೇಗೆ ರದೆ ಕಾನಾತ್ ಲೇಗೆ ರದೆ ಕಾನಾತ್ ಶ್ರೀಕೃಷ್ಣ ಚಹಾತ ಲಗಲೋ ಲೇವ್ಗೆ ರತಿ ಕಾನಾತ್ ಶ್ರೀಕೃಷ್ಣ ಹಾತ ಲಗಲೋ ಲೇಗೆ ರದೆ ಕಾನಾತ್ ಲೇಗೆ ರದೆ ಕಾನಾತ್ ಗಂಗಾಯಾವನಿ ತೂಕ ಬೋಲೋ ಸುಯೇಯಿಲ ಬೋಲೋ ಸುಯೇಯಿಲ ಗಂಗಾಯಾವನಿ ತೂಲ ಬೋಲೋ ಸುಯೇಯಿಲ ಬೋಲೋ ಸುಯೇಯಿಲ ಬೋಲೋ ಸುಯೇಯಿಲ ಕೋಣು ಬಾಯೇಯಿಲ ಕೋಣು ಬಾಯೇಯಿಲ ಬೋಲೋ ಸುಯೇಯಿಲ ಕೋಣು ಬಾಯೇಯಿಲ ಕೋಣು ಬಾಯೇಯಿಲ ತರ ಯೇಯಿಲ ಮಾಮಜಿ ಯೇಯಿಲ ಮಾಮಜಿ ಯೇಯಿಲ ಯೇಯಿಲ ಬಾಯ